ನೀಡಿದ್ದಾರೆ. ಹಂಚಿನಾಳ ಕೆರೆ 9.50 ಕೋಟಿ ಅನುದಾನದಲ್ಲಿ ವ್ಯವಸ್ಥಿತವಾಗಿ ಹಾಗೂ ಅಚ್ಚುಕಟ್ಟಾಗಿ ಕಾಮಗಾರಿ ಅನುಷ್ಠಾನಗೊಳಿಸಬೇಕು. ಕೆರೆಯ ಹೂಳು ತೆಗೆಯುವುದು ಸೇರಿದಂತೆ ಒಟ್ಟಾರೆ ಗುಣಮಟ್ಟದಿಂದ ಕೂಡಿದ ಕಾಮಗಾರಿಯನ್ನು ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ. ಪಾಲಿಕೆ ಹಾಗೂ ನಗರಾಭಿವೃದ್ದಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಅತಿಕ್ರಮಣಗೊಂಡ ಉದ್ಯಾನವನಗಳನ್ನು ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಬಲ ಬೆಲೆಯಲ್ಲಿ ರಾಜ್ಯದಿಂದ ಪಂಚಧಾನ್ಯಗಳ ಖರೀದಿಗೆ ಕೇಂದ್ರ ಸರ್ಕಾರ ಅನುಮತಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಸಾಮಾಜಿಕ ಆರ್ಥಿಕ ಸಮೀಕ್ಷೆಗೆ ಸಾರ್ವಜನಿಕರು ಸಹಕಾರ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. ಜಾತಿಗಣತಿ ಮುಂದೂಡಿ ಇಲ್ಲವೇ 15 ದಿನ ಕಾಲಮಿತಿ ಹೆಚ್ಚಿಸುವಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಗ್ರಹ. ಪುಂಡಾನೆ ಹಿಡಿಯಲು ಸಹಕರಿಸುವಂತೆ ರಾಜ್ಯಕ್ಕೆ ಗೋವಾ ಮನವಿ, ಸಹಕಾರದ ಭರವಸೆ ನೀಡಿದ ಸಚಿವ ಈಶ್ವರ್ ಖಂಡ್ರೆ. ಹಾಗೂ ಸರ್ಕಾರದ ಸಂಗೀತ ವಿದ್ವಾನ್ ಪ್ರಶಸ್ತಿಗೆ ಪಂಡಿತ್ ಕೆ ವೆಂಕಟೇಶ್ ಕುಮಾರ್ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ. ಮಾತು ಬೆಳ್ಳಿ ಮೌನ ಚಿನ್ನ, ಮಾತು ಬೆಳ್ಳಿ ಮೌನ ಚಿನ್ನ ಎಂದರೀಗ ತಿಳಿಯಿತು. ನಮ್ಮ ಮಾತೆ ನಮ್ಮ ಮಾತೆ, ಆಡುವ ಮಾತು ಒಳ್ಳೆಯ ಮಾತೇ ಆಗಿರಲಿ. ಮಾತಿನ ಮಹತ್ವದಿಂದಲೇ ಮಿತ್ರರು ಹಾಗೂ ಶತ್ರುಗಳು ಒದಗಿ ಬರುವುದು. ನಾಲಗೆಯ ತುದಿಯಲ್ಲಿ ಲಕ್ಷ್ಮೀ ನೆಲೆಸಿದ್ದಾಳೆ ಎನ್ನುತ್ತದೆ ಶಾಂಗ್ರದರ ಪದ್ಧತಿ. ಮಾತಿನಿಂದ ನಗೆ, ಮಾತಿನಿಂದ ಹಗೆ ಎಂದಿದ್ದಾನೆ ಕವಿ ಸರ್ವಜ್ಞ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 MHz. ಸಮಯ 6:51. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇವತ್ತಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವ ಸಮಸ್ತ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಬಹುದು ಹಿಂಗಾರು ಹಂಗಾಮಿನ ಕುರಿತು ಕೇಂದ್ರ ಕೃಷಿ ಮಂತ್ರಾಲಯದ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಂದೇಶವನ್ನು, ಹಾಗೆಯೇ ಮಾನವಿ ತಾಲೂಕಿನ ಉದುಬಾಳ ಗ್ರಾಮದ ಆಂಜನೇಯ ಅವರ ಕೃಷಿ ಅನುಭವಗಳು, ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ಹಾಗಾದರೆ ಮೊದಲು ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳೋಣ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ. क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। प्रधानमंत्री किसान मानधन योजना। सिगुवुदु पेंशन ना आसरियु आगदु निरासरे इन्नु सिगुवुदु संतसद क्षणवु कळेवुदु सुखदिंद वृद्धाप्य रक्षित आगुव अन्नदाता सुरक्षित आगुव अन्नदाता। ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಹಲಿ ಬಾರ್ ಈ ಪ್ರಯತ್ನ ಹುವಾ ಹೈ ಜೈಸಾ ದೇವೇಶ್ ಚತುರ್ವೇದಿ ಜಿ ಬತಾ ರಹೇ ಥೆ ರವಿ ಕಿ ಕಾನ್ಫರೆನ್ಸ್ ಏಕ್ ದಿನ ಔರ್ ಉಸ್ಮೇ ಭಿ ಏಕ್ ಪಕ್ಷಿ ಸಂವಾದ ರಾಜ್ಯೋ ಮೇ ಜಹಾಂ ಜಮೀನ್ ಪೆ ಖೇತಿ ಹೋನಾ ಹೈ उन राज्यों की कभी सुनता ही नहीं था, चर्चा नहीं होती थी. और इसलिए हमारे मन में यह विचार आया कि भाई इतना महत्वपूर्ण विषय खेती, देश की अर्थव्यवस्था की रीढ़ है खेती, देश की आधी आबादी को रोजगार देती है खेती, देश को आत्मनिर्भर बनाने का सबसे महत्वपूर्ण माध्यम है खेती, और उस खेती के लिए इतना समय ना दे. राज्यों से व्यापक पैमाने पर चर्चा भी ना हो, और इसलिए तय किया कि रवि कॉन्फ्रेंस एक दिन की नहीं होगी, 2 दिन की होगी. एक दिन सभी राज्यों के अधिकारी मित्र आएंगे, विषय तय होंगे, उन पर गहन विचार विमर्श करेंगे, चर्चा करेंगे, और दूसरे दिन उन विषयों का प्रस्तुतिकरण होगा, और फिर कृषि मंत्री राज्यों के अपनी बात कहेंगे, और हम रबी की फसल की कार्य योजना बनाएंगे. अब बताइए, जिस कार्य योजना पर भविष्य निर्भर करता हो, भूखों को भोजन देने का, अन्न के भंडार भरने का, क्या हम उस पर इतनी भी चर्चा ना करें? मुझे बहुत खुशी है सचमुच में, और खुशी इस बात की कि मुझे जो कृषि सचिव ने और सचिव डेयर ने जो मुझे ब्रीफ किया, क्या आपने सतही चिंतन नहीं किया है, आप विषयों की गहराई में गए, टाइम कम पड़ रहा है ये शिकायत की, और कई ग्रुप्स ने तो चाय का ब्रेक भी छोड़ दिया कि नहीं हम तो चर्चा करेंगे, चाय बाद में देखी जाएगी. ये सही अर्थों में देश की खेती पर गंभीरता से चिंतन है. आपकी गंभीरता के लिए मैं आपको हृदय से बधाई देता हूं, आपका अभिनंदन करता हूं. बधाई कोरी कोरी नहीं है, भोजन का भी इंतजाम किया है मैंने, और यह भी तय किया कि आपसे मैं मिलने की कोशिश करूंगा. आखिर ये टीम एग्रीकल्चर है, देश को भोजन, फल, सब्जी, खाद्यान्न देने का की जिम्मेदारी जिन पर है, और टीम एग्रीकल्चर केवल केंद्र की नहीं हो सकती भाई. मित्रों, सब तरह के मतभेद भूल गए, हम केवल एक ही संकल्प करें फल सब्जी दलहन तिलहन कमी नहीं रहने देंगे। हम अपने देश के लिए तो पैदा करेंगे ही, कल हिंदुस्तान भारत इंडिया दुनिया का फूड बास्केट बन के दिखाएगा। और पिछले वर्षों में काफी काम हुआ है, ऐसा नहीं कि नहीं हुआ है। ओवरऑल जो हमारी ग्रोथ थी 7.8% ओवरऑल देश की ग्रोथ, और उसमें एग्रीकल्चर की ग्रोथ थी 3.7%। 1% भी हो तो लोग पर्याप्त मानते हैं, लेकिन आपने चमत्कार किया 3.7%। मैं आपको हृदय से बधाई देता हूं, किसानों को प्रणाम करता हूं। मैं इसके डिटेल में नहीं जा रहा, लेकिन ये इसलिए हुआ कि हमारे वैज्ञानिकों ने रिसर्च की शोध किया, हमारे किसानों ने जमीन पर पसीना बहाया, और राज्य सरकार के एग्रीकल्चर के अमले ने डिपार्टमेंट ने केंद्र के साथ मिलकर नीतियों को बेहतर ढंग से क्रियान्वित करने का काम किया। इसलिए ग्रोथ रेट के मामले में भारत है दुनिया में नंबर वन एग्रीकल्चर ग्रोथ रेट के मामले में। लेकिन हमको केवल यही नहीं रुकना है। मैं जुनूनी कार्य करता हूं, मुझे चैन नहीं पड़ती कि और बेहतर कैसे और अच्छा कैसे। बहुत काम बाकी है अभी, कल हम विस्तार से चर्चा करेंगे, लेकिन कुछ चीजें प्रारंभिक मुझे लगती है। और मैं कह रहा हूं तो जब एग्रीकल्चर टीम की बात करता हूं तो आप भी टीम के सदस्य हैं और मैं भी उसी टीम का सदस्य हूं। मैं और आप एक हैं, राज्य और केंद्र एक है। सारी संकीर्णताएं छोड़ दें, देश के लिए मिलके एक साथ खड़े हैं हम। अपने देश के लिए काम करेंगे, अपनी जनता के लिए काम करेंगे। लेकिन कुछ चीजें प्रारंभिक है जिन पर हमको ध्यान देने की जरूरत है, वो आप दे सकते हैं, राज्य बेहतर ढंग से दे सकते हैं। विकसित कृषि संकल्प अभियान जो हमने किया था खरीफ में, बमाली प्रकाश स्तंभ की तरह काम कर रहा है। कुछ चीजें देश भर से आई थी, उसमें एक चीज आई थी नकली पेस्टिसाइड, अमानक बीज, नकली खाद। अब उत्पादन बढ़ाना तो यह बुनियादी शर्त है, बेहतर बीज चाहिए। बीज कोई कहीं से टिपा ना दे, बीज आ कहां से रहा उसका सोर्स पता, ट्रेसिबिलिटी चाहिए। क्योंकि पिछली बार भी खरीफ में यह हुआ कि कई कई किसानों को घटिया बीज मिल गया। तो बीज सही नहीं है तो बाकी काम कुछ हो ही नहीं सकता। ये प्लानिंग के प्रारंभ में ही उत्तम प्रकार के बीज, उसकी व्यवस्था, खाद पहुंचे और समय पर पहुंचे। खाद की उपलब्धता एक विषय है, लेकिन खाद का वितरण दूसरा विषय है। कलम खाद पर भी चर्चा करेंगे। यहां बात करो तो पर्याप्त खाद है, राज्य भी कहता है पर्याप्त खाद है। पर्याप्त खाद है तो फिर पर्याप्त ढंग से किसानों तक पहुंचता क्यों नहीं है? वितरण की व्यवस्था में कहां खामी है? ऐसा तो नहीं कुछ को कम मिल रहा हो, कुछ को ज्यादा मिल रहा हो। जिले जिले में आपकी पैक्स कहीं ना कहीं वितरण में दिक्कत, और वो राज्य ही कर सकते हैं, और वो करना जरूरी है। क्योंकि अगर लेट हो गए खाद में भी तो उत्पादन पर विपरीत असर पड़ता है। ರೈತ ಬಾಂಧವರೇ, ಈಗ ಕೇಳಿ ಮಾನವಿ ತಾಲೂಕಿನ ಉದುಬಾಳ ಗ್ರಾಮದ ಆಂಜನೇಯ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ಮಾನವಿ ತಾಲೂಕಿನ ಉದುಬಾಳ್ ಗ್ರಾಮದ ಪ್ರಗತಿಪರ ರೈತರು ಹಿರಿಯರು ಸುಮಾರು ವರ್ಷಗಳಿಂದ ತಮ್ಮ ಕೃಷಿಯನ್ನು ಮಾಡ್ತಿರುವಂತಹವರು ಆಂಜನೇಯವರು. ಅವರ ಕೃಷಿ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ವರ್ಷ ಅವರು ಯಾವ ರೀತಿಯಾಗಿ ಕೃಷಿಯನ್ನು ಮಾಡಿದ್ದಾರೆ, ಯಾವ್ಯಾವ ಬೆಳೆಗಳನ್ನು ಹಾಕೊಂಡಿದ್ದಾರೆ, ಒಕ್ಕಲ್ತನ ಹೇಗೆ ಅವರಿಗೆ ಅನಿಸ್ತಿದೆ ಎಂಬಂತಹ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ಆಂಜನೇಯವರಿಂದ. ಆಂಜನೇಯವರ ಈಗ ತಮ್ಮದು ಕೃಷಿ ಅನುಭವ ಎಷ್ಟು ವರ್ಷದಿಂದಿದೆ, ತಮ್ಮದು ಮೂಲ ಉದ್ಯೋಗ ಕೃಷಿ ಅಥವಾ ನಿಮ್ದು ತಂದೆಯವರಿಂದ ಹಿರಿಯರಿಂದ ಬಂದಂತಹ ಒಂದು ಭೂಮಿ ಎಷ್ಟಿದೆ? ಹಿರಿಯರಿಂದ ಭೂಮಿ ನಮ್ಮ ಮುತ್ತಲ ಕಾಲಕ್ಕೆ ಆದ್ರೆ 18 ಎಕರೆ ಆಸ್ತಿ ಸರ್. ಮುತ್ತಲ್ಲಿ ಮಗ ಒಬ್ಬ ಇಬ್ರು ಹೆಣ್ಮಕ್ಳು ಇದ್ರು ನಮ್ಮ ಅಚ್ಚರು. ನಮ್ಮ ಅಪ್ಪ ಅವ್ರ ಒಟ್ಟಿಗೆ ನಾವು 4 ಮಂದಿ ಗೊಮ್ಮಕ್ಳು ಇಬ್ರು ಹೆಣ್ಮಕ್ಳು ಇದೀವಿ ಸರ್. ಅಂದ್ರೆ ನಿಮ್ಗೆ ತಲಕ ಎಷ್ಟು ಭೂಮಿ ಬಂತು? ಮನುಷ್ಯಕ್ಕೊಂದು 5 ಎಕರೆ ಭೂಮಿ ಬಂದ ಸರ್. ಮತ್ತೆ ಹೆಂಗ್ರಿ ನಿಮ್ದು ಭೂಮಿ, ನೀರಾವರಿ ಅಥವಾ ಏನು ಒಣ ಭೂಮಿ ನಿಮ್ದು, ಏನಾದ್ರು ನೀರಾವರಿ ವ್ಯವಸ್ಥೆ ಕಾಲುವೆ? ಇಲ್ಲ ಸರ್, ಒಣ ಭೂಮಿ ಇತ್ತು ಸರ್. ಯಜಮಾನ್ ಕೈ ಮೇಲೆ ಮತ್ತೆ ಒಂದಿಷ್ಟು ಆಳಲಿಂದ ಆಳ ಸ್ವಲ್ಪ ಸರ್, ಆಳಲಿಂದ ಮೋಟರ್ ಮಾಡ್ಯಾರ ಸರ್ ಯಜಮಾನ್. ಅದ ಮೋಟರ್ ನೀರಿಗೆ ಹೊಲನ ಚಲೋ ಅಂದ್ರೆ ಚಲೋ ಹೊಲ ಆದ್ರ ಚಲೋ ಬೆಳೀತಿದ್ರಿ. ಈಗ ಅಪ್ಪನ ಕೈ ಮೇಲೆ ಈಗ ನಾವು 4 ಮಂದಿ ಎಲ್ಲಾರ್ದು ಲಗ್ನ ಆಯ್ತಲ್ಲ ಸರ್, ಈಗ ಬೇರೆ ಆಗಿ ಒಂದು 10 ವರ್ಷ ಆಯ್ತು ಬೇರೆ ಆಗಿ. ಈಗ ಆಂಜನೇಯವರು ಈಗ ತಾವು ಹಳದಿಂದ ಮೋಟರ್ ಹಾಕೊಂಡಿವ್ ಅಂತ ಹೇಳಿದ್ರಿ, ನಿಮ್ದು ಎರಡು ಬೆಳೆಗೆ ನೀರ್ ಆಡ್ತದ ಅಥವಾ ಏನು ಹಳದಾಗ ನೀರ್ ಇದ್ದಾಗ ಮಾತ್ರ ಒಕ್ಕಲ್ತನ ನಿಮ್ದು ಹೆಂಗೆ ನೀರಾವರಿ? ಇಲ್ಲ ಸರ್, ಈಗ ಎರಡು ಬೆಳಿಗ್ಗೆ ನೀರಿಗಿನ ಇದ್ದಾರ ಚೆನ್ನಾಗಿ ನೀರ್ ಇದ್ರೆ ಎರಡು ಬೆಳಿಗ್ಗೆ ಕೆಲಸ ಆಗ್ತದೆ ಸರ್. ಇಲ್ಲಂತಾರ ಮತ್ತೆ ಇದು ಒಂದೇ ಬೆಳೆ ಇದೆ ಸರ್, ಈ ವರ್ಷ ಏನೋ ಚೆನ್ನಾಗಿ ನೀರಲ್ಲ ಅಂತ ಹೇಳ್ತಾರೆ ಸರ್ ಬೇಸಿಗೆ. ಈಗ ಆಳಕ್ಕೆ ಮೋಟರ್ ಮಾಡಿದ್ರು ಕೂಡ ಒಂದೇ ಬೆಳೆ ಇದ್ಕೊಂತೀವಿ ಸರ್ ನಾವು. ಅಂದ್ರೆ ಕೆನಾಲ್ದಾಗ ಬಿದ್ದದ್ದು ನೀರು ನಿಮಗೆ ಹಳದಾಗ ವೇಸ್ಟ್ ನೀರು ನೀವು ಮೋಟರ್ ಇಟ್ಕೊಂಡು ಮಾಡ್ತೀರಿ? ಹೌದು ಸರ್, ಹೌದು ಸರ್, ಹೌದು ಸರ್. ಕೆನಾಲ್ ನೀರನ್ನ ಬರಲ್ಲ ಸರ್ ನಮ್ಗೆ, ಮೋಟರ್ ನೀರನ್ನ ನಾವು ಉಪಯೋಗ ಮಾಡ್ಕೊಂತೀವಿ. ಈ ವರ್ಷ ಏನೇನು ಹಾಕೊಂಡ್ರಿ 5 ಎಕರೆ ಭೂಮಿಯಾಗ, ಯಾವ ಬೆಳೆಗಳದಾವ ನಿಮ್ಮ ಹೊಲದಾಗ, ಏನೇನು ಮಾಡಿದ್ರಿ? ಈ ವರ್ಷ ಸ್ವಲ್ಪ ಮಳೆಗಾಲ ಚಲೋ ಆಯ್ತಲ್ಲ ಸರ್, ರೋಣಿ ಮೀರಿನ ಮಳೆ ಆದ್ರು ಸರ್. ರೋಣಿ ಮೀರಿನ ಮಳೆಗೆ ಸೂರ್ಯಪಾನ ಊರಿದ್ರು, ಈಗ ಒಂದು 15 ದಿವಸ ಆಯ್ತು ಸರ್ ಕಣ ಮಾಡಿಕೊಂಡು ಸೂರ್ಯಪಾನ ಕಣ. ಸೂರ್ಯಪಾನ ಹಾಕಿರಿ? ಸೂರ್ಯಪಾನ ಹಾಕಿದ್ರಿ ಸರ್, ಮೊನ್ನೆ ಮಾರ್ಕಿ ಬಂದಿನ್ರಿ, ಈಗ ಒಂದು ವಾರ ಆಯ್ತು ರೀ ಮಾರ್ಕಿ ಬಂದು. ಎಷ್ಟು ಎಕರೆ ಹಾಕಿದ್ರಿ ಸೂರ್ಯಪಾನ? ಸೂರ್ಯಪಾನ ಈಗ ನಾನು ನನ್ನ ಬಾಕ 5 ಎಕರೆ ಇದ್ದವ್ರ ಒಂದು 3 ಎಕರೆ ಸ್ವಲ್ಪ ಹಾಕಲ್ಲ ಸರ್, ಹೊಂದಿಕೆ ಆಗಲ್ಲ. 2 ಎಕರೆ ಕೇಳಿದ್ದೀನಿ ಸರ್, ಸ್ವಲ್ಪ ಚಲೋ ಅಲ್ಲ ಐತ್ರಿ 2 ಎಕರೆ. ಸ್ವಲ್ಪ ಆಯ್ತಿದ್ದಾರ ಸೊಲಗೆ, ಮತ್ತೆ ನಾಳೆ ಈ ಟೈಮ್ನಾಗ ಹೊಲ ಹಸ ಮಾಡ್ಕೊಂಬಕ್ ಆಗಲ್ಲಪ್ಪ, ಇಲ್ಲಿ ಎಕ್ಲಾರಮ್ಮ ಅಲ್ಲಿ ಅವ್ರನ್ನ ಸಿಗಲ್ಲ ಅಂತ ಹೇಳಿ ಕೇಳಿಸಿ ಒಂದ್ 2 ಎಕರೆ ಹಾಕಿದ್ದೀನಿ. 2 ಎಕರೆ ಹಾಕಿದ್ನಾರ ಅದ 15 ಕಂಟ್ರ ಆಯ್ತ್ರಿ ಸರ್. ಅಂದ್ರೆ ಬ್ಯಾಸಿಗೆ ಕುರಿ ಬಾಳ ಮಕ್ಳು ಅಂತಿರು, ಒಂದ್ ತಿಂಗಳು ಕುರಿ ಮಕ್ಳು ಅಂತಿರು. ಇಲ್ಲಿ ಮಸ್ಕಿ ತಾಲೂಕಿನ ಮ್ಯಾದ್ರಾಳ್ ಅಂತೇಳಿ ಊರ್ ಬರ್ತ್ರಿ? ಹೌದು. ಆಗ ಊರವ್ರು ಬೈದ್ರಲ್ರಿ, ನಾವ್ ಅಡಿಯೋಗ ಇದೀವ್ರಿ, ಹೊಲ್ದಾಗ ಇರ್ತವ ನಾವು, ಮನೆ ಕಟ್ಕೊಂಡು 30 ವರ್ಷ ಆಯ್ತು ಹೊಲ್ದಾಗ ಇರತ್ತ. ಊರ್ ಬಿಟ್ಟು ಹೊಲ್ದಾಗ ಇದ್ರಿ ನೀವು? ಹೊಲ್ದಾಗ ಇದೀವಿ ಸರ್, ಹೊಲ ಊರ್ ಬಿಟ್ಟು ನಮ್ಗೆ 2 ಕಿಲೋಮೀಟರ್ 2.5 ಕಿಲೋಮೀಟರ್ ಆಗುತ್ತೆ ಸರ್. ಹುಡುಗರಿಗೆ ಆಯ್ತು, ಉದ್ ಬರ್ತಾ ಇತ್ತು ನೋಡ ಬರ್ತೈತಿ ಸರ್. ಅಂದ್ರೆ ನೀವು ಬ್ಯಾಸಿಗೆ ಕುರಿ ತರಬಿದ್ರಿ ಹೊಲ್ದಾಗ? ಕುರಿ ಒಂದು 1.5 ತಿಂಗಳ ಹಿಂಗ ಕುರಿ ಮಕ್ಕಳು ಸರ್, ಒಟ್ಟ ನಮ್ಮ ಹೊಲ್ದಾಗ ಕುರಿ ಬಂಗಾಳಿಂದ ಹೋಗಲ್ತ ನಮ್ಮ ಹೊಲ್ದಾಗ ಇದ್ದು ಸರ್, ಅದ 2 ಎಕರೆ ಹೊಲ್ದಾಗ. ಅಂದ್ರೆ ಆ ಕುರಿ ಅವ್ರಿಗೆ ನೀವೇನ ರೊಕ್ಕ ಕೊಟ್ರ ಅಥವಾ ಏನು ನೀರು ಊಟ ಅವ್ರಿಗೆ ಏನಾರ ಮತ್ತ ಏನಾರ ರೊಕ್ಕ ಮತ್ತೆ ಕೊಡ್ತಿದ್ವಿ ಸರ್? ಅಕ್ಕಿ ಕೊಡ್ತಿದ್ವಿ, ಮತ್ತೆ ಅವ್ರಿಗೆ ಎಣ್ಣೆ ಬೇಣಿಗೆ ಅಂತ ಖರ್ಚಿಗೆ ಇದು ಕೊಡ್ತಿದ್ವಿ ಸರ್. ಹಾಗಾಗಿ ಈಗ ನಮ್ಮಲ್ಲಿ ಉಳ್ಕೊಂಡಿದ್ರು ಸರ್, ಅವ್ರ ಒಂದು 1.5 ತಿಂಗಳಿಂದ ಬಂದಾಗಿಂದ ಹೋಗಲ್ತ ನಮ್ಮಲ್ಲಿ ಇದ್ರು ಸರ್. ಅದೇ ಹೊಲ ಮತ್ತೆ ನಾವು ಒಂದಿಷ್ಟು ಮಳೆಗಾಲನ ಚಲೋ ಆಗೋಲ್ಲ ಸರ್, ಅವ್ರು ಕುರಿಯರ ಹೋದ್ರು ಊರ್ ಕಡೆ ಮತ್ತೆ ನಾವು ಗಾಡಿ ಒರಿಸ್ಕೊಂಡು ಕೇಸೆಟ್ ಎಲ್ಲ ಹೊಡ್ಕೊಂಡು ಕುಂಟಿ ಪಂಟೆ ಹಿಡ್ಕೊಂಡು ಹೊಲ ಹಸನಟ್ ಏನ್ ತೊಳ್ರಿ, ಮಳೆಗಾಲ ಹಾಕಿ ಎತ್ತಿಲೆ ಸಾಲ ಬಿಟ್ಟಿನ್ರಿ ಸರ್ ಕುರಿ ಊರ್ಬೇಕಂದ್ರೆ. ಹೌದು, ಎತ್ತಿಲೆ ಸಾಲ ಬಿಟ್ಟು ಕಚ್ಚಿಗೆ ಅವಾಗ ನೀವು ಕಾಲಿದ್ರು ಸರ್, ಅಲ್ಲಿ ಅವ್ರ ಕುಡಿಸಿ ನಾವು ಬೀಜ ಮುಗಿಸ್ತೀನಿ ಸೂರ್ಯಪಾನ ಎತ್ತರಿಗೆ ಜೋಡ್ ಪಾಕಿ ತಿನ್ಬೋದು. ಅಂದ್ರೆ ಕೈಲಿ ಊರಿಸಿರಿ ಕಾಳು ನೀವು? ಹಾ, ಕೈಲಿ ಊರಿಸ್ತೀವಿ ಸರ್, ಕೈಲಿ ಊರಿಸ್ತೀವಿ. ಅದ ಊರೊಳಗೆ ಮೊನ್ನೆ 2 ಎಕರೆ 15 ಕ್ವಿಂಟಲ್ 10 ಕೆಜಿ ಆಯ್ತು ಸರ್ ಅದು. ನೋಡ್ರಿ, ಮತ್ತೆ ಚಲೋ ಇಳುವರಿ ಬಂದದ, ನೀರ್ ಬಿಟ್ರಿ ನೀವು? ಚಲೋ ಬಂತ್ರ ಸರ್, ಗುರುಗಳು ಬಹಳ ಇಳುವರಿ ಸುಲಭ ಆಯ್ತ್ರಿ. ರೇಟ್ ಅನ್ನ ಪರ್ಲ್ರಿ, 6,150 ಮಾಡಿದ್ರು ಮೊನ್ನೆ ಸಿನೋರು. ಮಾರ್ಕೊಂಡ್ ಸರ್ ಈ ಜೋಳ ಬಿತ್ಕೊಂಡ್ರಿ, ಮತ್ತೆ ಇವ್ರ ಸರ್ ಒಂದಿಟ್ ಮಳೆಗಾಲ ಸಿಗಿತ್ತಲ್ರಿ, ಅವ್ರ ಸಲಕ್ಕೆ ಒಂದಿಟ್ಟು ಜೋಳ ಬಿತ್ಕೊಡ್ತಾರೆ. 2-3 ದಿವಸ ಆಯ್ತು ಹೊರತಾಗಿ, ಮೂರ್ ದಿವಸ ಮತ್ತೆ ಹೊರತದ್ವಾರ ಮತ್ತೆ ರೋಟ್ ಓಡಿಸ್ಕೊಂಡು ಸ್ವಲ್ಪ ಕಸ ಬಿದ್ದವ್ರು ಮತ್ತೆ ಹೊರಗೂ ರೋಟ್ ಓಡಿಸ್ಕೊಂಡು ಬಿತ್ಕೊಂಡು ಮಾಡಿ ಸರ್. ಆಂಜನೇಯವ್ರಿಗೆ ನೋಡ್ರಿ, ಈಗ ನಿಮ್ದು ಕುರಿ ಮಕ್ಕೊಂಡಿದ್ದಕ್ಕೂ ಮತ್ತ ಈಗ ನಾವು ಸರ್ಕಾರಿ ಗೊಬ್ಬರ ಹಾಕೋದಕ್ಕೂ ಇಳುವರಿ ಹೆಂಗ್ರಿ, ಭೂಮಿ ಫಲವತ್ತತೆ ಮತ್ತೆ ಇಳುವರಿ ಹೆಂಗ್ರಿ? ಕುರಿ ಇದ್ರೆ ಜಾಸ್ತಿ ಕೊಡ್ತಾರ ಸರ್ಕಾರ ಗೊಬ್ಬರ ಹಾಕಿ ಸರ್. ನಾನು ಬರೀ 4 ಚೀಲ ಹಾಕಿನಿ, 2 ಚೀಲ ಕಾಂಪ್ಲೆಕ್ಸ್, 2 ಚೀಲ ವೀರ್ಯ, 4 ಚೀಲದಾಗ ಅದೊಟ್ಟು ಬರ್ಬೇಕು ನೋಡುವ. 85-86 ಸಾವಿರ ಪಟ್ಟಿ ಸರ್ ಅದು. 2 ಎಕರೆಗೆ? 2 ಎಕರೆ ಸರ್, 2 ಎಕರೆ ನೀವು ಏನ್ರಿ ಬಂದು ನೋಡ್ಕೋಬಹುದು ಅದು ಏನ್ರಿ. ಮತ್ತೆ 2 ಎಕರೆ ಹೋದ್ರೆ ಕುರಿ ಗೊಬ್ಬರ ಬಲತ್ರಿ, ದನದ ಗೊಬ್ಬರ ಆಯ್ತು, ಕುರಿ ಗೊಬ್ಬರದ ಆಯ್ತು, ಸರ್ಕಾರ ಗೊಬ್ಬರ ಅದು ಜಾಸ್ತಿ ಕೊಡ್ತಾರೆ ಇಳುವರಿ. ಅಂಜನವ್ರ ಮತ್ತೆ ಈಗ ಮಳೆಗಾಲದಾಗ ನಿಮ್ ಸೂರ್ಯಪ್ಪನ ಸಿಕ್ಕಾಕೊಂಡು ಇನ್ನ ಜೊಳ್ಳಿಗಳು ಆಗ್ಲಿಲ್ಲ, ಕಾಳು ಚಲೋ ಕಟ್ಟಿದ್ವಾ? ಅಂದ್ರ ಸೂರ್ಯಪಾನದಾಗ ಅಷ್ಟು ಏನು ಹೇಳ್ಕೊಳ್ಳಂತ ಖರ್ಚು ಇರಂಗಿಲ್ಲ, ಕಾಳು ಉಳಿದ್ ಮೂರಿದ ಮೇಲೆ ಸ್ವಲ್ಪ ಕಸ ತಕ್ಕೊಂಡು ನೋಡಬ್ರ ಎಡೆ ಕುಂಟಿ ಹೊಡೆದ್ಬಿಟ್ರ ಮತ್ತೆ ಚಲೋ ಇಳಿಬ್ರಿ ಬರ್ತದ? ಖರ್ಚು ಕಮ್ಮಿ ಇದೆ ಸರ್, ಸೂರ್ಯಪಾನ ಎಣ್ಣೆ ನಾವು ಹೊಡೆಯಲ್ಲ ಸರ್, ಒಂದ್ಸಲ ನಾವು ಎಡೆ ಹೊಡೆದು ಹೆಚ್ಚಿಲ್ಲ. ಅವಾಗ ಒಂದ್ ಟೈಮ್ ಅನಿಬಿಟ್ಟಿರ್ತೀವಿ ಸರ್, ಅನಿಗೆ ಗೊಬ್ಬರ ಹಾಕಿಬಿಟ್ಟು ಅದ ಸೈಟ್ಗೆ ಬೆಳೆವನ್ನ ತೆಗಿಸಿದಿಲ್ಲ ಸರ್, ಅದು ಬರೀ ನಾಲ್ಕು ಕಿಲೋ ಗೊಬ್ಬರದಂದ ಕೊಡ್ತಾರೆ ಸರ್. ಹೌದೌದೌದೌದೌದು ಸರ್, ಈ ಮೊನ್ನೆ ಪೈಯದಂತ ಸ್ವಲ್ಪ ಮಳೆಗಾಲದಾಗ ಕಾಣಲ್ರಿ, ಮತ್ತೆ ಲೇವರ್ ಒಂದ್ ಸಾಟ್ ಅದ, ಮತ್ತೆ ಅವಾಗ ಸ್ವಲ್ಪ ತಪ್ಪಲು ಬಿದ್ವಿ. ಮಿಷಿನ್ ಹಾಕಿದ್ರ ಏನು ಕೈಲಿ ಉದುರಿಸಿ ಬಡದ ತಕ್ಕಂಡ್ರಿ ಕಾಳು ಸರ್? ಎಲ್ಲಾರು ದೊಡ್ಡ ಮಿಷಿನ್ ಮಾಡಿದ್ರ ಅಲ್ಲೆಲ್ಲ ದೊಡ್ಡ ರೋಡ್ಗಳಿಗೆಲ್ಲ ನಾವಿಲ್ಲ ಸರ್, ಈಗ ಸಣ್ಣ ಮಿಷನ್ ಅಂತ ಹೇಳಿ ಎತ್ತಿರ ಕಟ್ಟೆ ಮಾತಾಡ್ತಾರ ಸರ್, ರಾಶಿ ಮಿಷನ್. ಹೌದೌದೌದು, ಇಲ್ಲಿ ನಮ್ಮ ಊಟ ನೋಡಾಗ ಕುಂಬರ್ ಮಂದಿ ಸರ್, ನಮ್ ದೋಸ್ತ ಆತಂದ ಕಟ್ಟೆ ಮಾಡ್ತೀವಿ ಸಣ್ಣ ಮಿಷನ್ ಹಾಕೊಂಡಿವ್ರಿ, ಏನ್ ಲಕ್ಷಣ ಆಗಲ್ರ ಕಾಳ ಕರೆಕ್ಟ್ ಬಿಟ್ಟವ್ರು ಅಂದ್ರೆ ತೆನೆ ಕಡದು ಒಂದ್ ಹೇಳ ಕುಪ್ಪಿ ಹಾಕಿ ಮತ್ತೆ ಅದ್ರ ಎಂತಿರ್ ಬಂಡೆ ಮಿಷನ್ ಲಿದ್ದ ಹಾಕ್ಬಿಡೋದು ಸರ್, ಹಂಗ ಕಾಳ ಲಕ್ಷಣ ಆಗಲ್ಲ ಸರ್, ಏನಿದ್ರ ನಮ್ ಕಡೆಯಕ ಬರ್ತದೆ ಸರ್, ಈಗ ದೊಡ್ಡ ಮಿಷನ್ ಹಾಕ್ತಿರಿ ಅಂದ್ರೆ ಬಹಳ ಹೋಗ್ತಾವ್ ಲಕ್ಷಣ ಆತಾವ. ಹೌದೌದೌದು, ಅಂದ್ರೆ ತೆನೆಗಳು ಸ್ವಲ್ಪ ಒಣಗಿರ್ಬೇಕು, ಕಪ್ಪಾಗಿರ್ಬೇಕು, ಕಪ್ಪ ಬಂದಿರ್ಬೇಕು ಸರ್, ಬಾಳ ಮಕ್ಕ ತೆನೆ ಬಂತಪ್ಪ ಅಂತಾರ ಒಟ್ಟ ಲಕ್ಷಣ ಆಗಲ್ಲ ಸರ್, ಹಿಂದ ಒಟ್ಟ ಹೋಗಲ್ಲ ದೂರದಾಗ. ಹಾ, ತೆನೆ ಏನಾದ್ರೂ ಹಸರಿತ್ತು ಹಸೆ ಇದ್ವಪ್ಪ ಅಂತಂದ್ರೆ ಮತ್ತೆ ಲದ್ದಿ ಲದ್ದಿ ಬಿಡ್ಬಿಡೋದು ಬಿಡ್ತದ ಸರ್, ಕಡ್ದು ಹೋಗ್ತೈತ್ರಿ, ಮತ್ತೆ ಮತ್ತೆ ಅಂತವನ್ನೆಲ್ಲ ತೆಗೆದು ಮತ್ತೆ ನೀವು ಸೈಡ್ ಹಾಕೊಂಡು ಮತ್ತೆ ಸ್ವಲ್ಪ ಆಗ್ಬೇಕು. ಹ್ಮ್, ಕಾಳ ಹೋಗಿಲ್ಲ ಸಿಡಂಗಿಲ್ಲ ನೋಡ್ರಿ, 15 ಗಂಟೆ 2 ಎಕರೆ ಚಲೋ ಇಳುವರಿ ಬಂದದ. ಹೆಂಗ್ರಿ ಚಲೋತ್ನಾಗ ಒಣಗಿಸಿದ್ರೆ ಹೇಗೆ, ಎಷ್ಟು ದಿವಸ ಒಣಗಿಸಿದ್ರಿ ನಿಮ್ದು? ಏನಾದ್ರೂ ಅಲ್ಲಿ ಟೆಸ್ಟ್ ಮಾಡಿದ್ರೆ ಹೆಂಗ ಎಷ್ಟು ಗ್ರಾಮ್ ಎಣ್ಣೆ ಐತೆ ಅಂತ ಅಂದ್ಬಿಟ್ಟು ಏನೋ ತೂಕ ಮಾಡ್ತಾರ ತಗತ್ನಾಗ? ಇಲ್ಲ ಸರ್, ಇಲ್ಲಿ ನಮ್ಮ ರೈತರು ತೂಕ ಮಾಡ್ತಾರೆ, ತೂಕ ಬಗ್ಗೆ ಸರ್ ಸ್ವಲ್ಪ ಒಣಗಿದ್ದಂಗೆ ನೋಡ್ಕೊಂತಾರ ಗ್ರಾಮ, ಮತ್ತೆ ಒಣಗಿದ್ದು ಮಾಡಿಸ್ತಪ್ಪ ಅಂತಾರ ಹಂಗ ಡೈರೆಕ್ಟ್ ಗೋಡನ್ ಇಟ್ಕೊಂತಾರ್ರಿ, ಮತ್ತೆ ಸ್ವಲ್ಪ ಬಯಸಿರ್ತಾರ, ಮತ್ತೆ ಒಂದ್ 2 ತಾಸು 3 ತಾಸು ಹಾಕ್ತಾರ. ಹೌದು, ನಮಗೇನ್ ಆಗಿಲ್ಲ ಸರ್, ಹಂಗ ನಮ್ಮ ಅಂತ ಇಲ್ಲ ಸರ್, ಅವತ್ ಯಾರು ಬಂದ್ರನ ರೈತರು ಬಂದ್ರನ ಒಟ್ಟ ಗೋಡನ್ ಇಟ್ಕೊಂಡ್ರ ನೋಡ್ತಾರ, ಸ್ವಲ್ಪ ಅವಾಗ ಹೊರಪತ್ತಾರ ವೈಟ್ನಾಗ ಅದು ನಮ್ಮ ತಗೊಂಡಿಲ್ಲ ಸರ್, ಎಲ್ಲಾರು ಡೈರೆಕ್ಟ್ ಅದು ಸರ್ ವ್ಯಾಪಾರ. ನೋಡ್ರಿ 80-85 ಸಾವಿರ ರೂಪಾಯಿ ಪೆಟ್ಟೆ ಆತ ಅಂತ ಹೇಳಿದ್ರಿ, ಎಷ್ಟು ಖರ್ಚು ಮಾಡಿದ್ರಿ ನೀವು 2 ಎಕರೆ ಹೊಲಕ್ಕ? ₹25,000 ಮೇಲೆ ಎಲ್ಲ ಹೋಯ್ತು ಗೊಬ್ಬರದ್ದು ಆಳಿಂದು ಕೂಳಿಂದು ಮತ್ತೆ ಬೀಜದೆಲ್ಲ ಹೋದ್ರೆ ಒಂದು 60-65 ಸಾವಿರ ರೂಪಾಯಿ ಲಾಭ. ಈ ಮತ್ ಸೂರ್ಯಪ್ಪ ತಕ್ಕೊಂಡು ಮತ್ತೆ ಈಗ ನೀವು ಕಡ್ಲೆ ಹಾಕ್ಬಹುದು, ಬಿಳಿಜೋಳ ಹಾಕ್ಬಹುದು. ಏನು ಹೈಬ್ರಿಡ್ ಜೋಳ ಹಾಕ್ತೀರ ಏನು ಬಿಳಿಜೋಳ ಹಾಕ್ತೀರಿ? ಹೌದು, ಹಂಗಾಗಿ ನೋಡ್ರಿ 2 ಎಕರೆ ಹೊಲದಾಗ ನಿಮ್ಗ 85,000 ರೂಪಾಯಿ ಸೂರ್ಯಪಾನ ಆತು, ಮತ್ತೆ ಈಗ ಹೈಬ್ರಿಡ್ ಜೋಳ ಬ್ಯಾಸಿಗೆ ಅದನ್ನ ಹಾಕತ್ತೀರಿ, ಮತ್ತ ಮಿಕ್ಕಿದ್ದು 3 ಎಕರೆ ಅದನ್ನೇನ್ ಮಾಡ್ತೀರಿ? ಮತ್ತ ಅದನ್ನ ಹೈಬ್ರಿಡ್ ಜೋಳ 5 ಎಕರೆ ಹಾಕ್ಬಿಡ್ತೀರಿ? ಹೈಬ್ರಿಡ್ ಜೋಳ ನೋಡ್ರಿ, ತಂದೆಯವ್ರ ಕಾಲದ 5 ಎಕರೆ ಒಂದ್ 3 ಎಕರೆ ಖರೀದಿ ಮಾಡಿ ಮತ್ತೆ ಇನ್ನೊಂದು 2-3 ಎಕರೆ ಲೀಸಿಗೆ ಮಾಡ್ತೀರಿ? 2.5 ಎಕರೆ ಲೀಸಿ ಮಾಡಿ ನಾ ತಗೊಂಡ್ 3 ಎಕರೆ ಒಟ್ಟ ಒಂದ್ 5 ಲಕ್ಷ ಸರ್ ಇಲ್ಲಿ ಹೊಲದಾಗ. ನೋಡ್ರಿ, ಹಿಂಗ್ ಜಾಣತನದ ಕೃಷಿ ಮಾಡ್ಬೇಕು, ಯಾಕಂತಂದ್ರೆ ಊರು ಬಿಟ್ಟು ಹೊಲದಾಗ ಮನಿ ಮಾಡ್ಕೊಂಡು ಇಲ್ಲಿ ಈ ರೀತಿಯಾಗಿ ದುಡ್ದಾಗ ಮಾತ್ರ ನಮ್ಗೆ ಭೂಮಿ ತಾಯಿ ಹೊಲಿತಾಳ ಸರ್. ನಮ್ಗೆ ಏನ್ ಅನ್ಯ ಆಗಿಲ್ಲ ಏನ್ರ, ಆದ್ರೆ ತಿಪ್ಪಲು ಬಿಟ್ಟು ದೊಡ್ಡ ತಿಪ್ಪಲು ಬಿಟ್ಟಿವ್ರಿ, ನಾವು ಸಣ್ಣ ತಿಪ್ಪಲು ಬಿಟ್ಟಲ್ಲ ಇಲ್ಲಿ 2-3 ಹಳ ಕಟ್ಟೋದು ಚಲ್ಚಲ್ ಮಟ್ಟ ನೀರ್ನಾಗ ಹೋಗಿ ಬರ್ತು ನಮ್ ಕೆಲ್ಸಕ್ಕಾಗಿ. ಹೌದೌದೌದು, ನಮ್ಗೆ ಏನು ಒಕ್ಕಲ್ತಂದಾಗಂತ ಏನ್ ನಷ್ಟ ಇಲ್ಲ ಸರ್. ಯಾಕಂತಂದ್ರೆ ಈಗ ಹೊಲದಾಗ ನಾವು ಮನೆ ಮಾಡ್ಕೊಂಡಿದ್ವಪ್ಪ ಅಂತಂದ್ರೆ ಮತ್ತೆ ಟೈಮ್ ಟೈಮ್ ಸರಿಯಾಗಿ ಕೆಲಸ ಆಗ್ತದೆ, ಊರಾಗಿದ್ವಪ್ಪ ಅಂತಂದ್ರೆ ಅವು ಮಾತು ಇವು ಮಾತು ಹೋಗೋದು ಬರೋದು ಹೊತ್ತೋತದ. ಮತ್ತೆ ಮಾಡೋರು ಎಷ್ಟು ಜನ ಇದ್ರಿ ಮನೆಗೆ? ಮಗಳಿಗೆ ಸಾಲ ಹಾಕಿ ಗಂಡ ಹೆಂಡತಿ ಊರಾಗ ಬಿಟ್ಟು ಹೊಲದಾಗ ಮನೆ ಮಾಡ್ಕೊಂಡು ಒಕ್ಕಲ್ತಂದಾಗ ನೀವೆಲ್ಲ ನಿಮ್ ಜೀವನ ಅಂದ್ರೆ ಇವಾಗ ತಗೊಂಡ್ರೆ ಎತ್ತ ಅಥವಾ ನಿಮ್ ತಂದೆ ಕಾಲದ ಮೇಲೆ ಎತ್ತಿತ್ತು ನಿಮ್ದು ಒಕ್ಕಲ್ತನ? ನೋಡ್ರಿ ಟ್ರಾಕ್ಟರ್ ಇದ್ರು ಕೂಡ ಒಕ್ಕಲ್ತನ ಎತ್ತಿದ್ದ ಬ್ಯಾರ ಆತದ ಸರ. ಈಗ ನಿಮ್ಗೆ ಎತ್ತಿನ್ಕೊಂಡ್ರೆ ಸರ್ ನಾವು ಎತ್ತಿನ ಊಟನ ಬೆಳಕನ್ನೇ ನಮ್ ತಮ್ಮ ಮಾಡಿದ ಟ್ರಾಕ್ಟರ್ ಸಾಲ ಬೀಜ ಮೇಲೆ ಹೋತು ಒಳಗ ಹೋತು ಅಂತಂದ್ರೆ ಅದು ಬಿತ್ತಿಗೆ ಸರಿ ಆಗಿಲ್ಲ. ಅದು ನನ್ ಕೂಡ ಎರಡ್ ಎಕರೆ ಹಾಕಿತ್ತಲ್ರಿ, ಎರಡ್ ಎಕರೆ ಬರೀ ಮೂರುವರೆ ಕ್ವಿಂಟಲ್ ಆಯ್ತು ಹೇಳ್ಕಂತ ಕೇಳಿದ್ರ ಅದು ಟಾಕಲಿ ಬಿಸ್ಬಿಟ್ರಿ ಪೂರ್ ಒಳಗ್ ಬಿದ್ದು ಬಿಡ್ತಿ ಬೀಜ, ಹಂಗಾಗಿ ನಾಟ್ಲ್ರಿ ಅದರ. ಹೌದು ದೊಡ್ಡ ಬಿತ್ತದು ಬೀಜ. ಹ್ಞೂ ಹಂಗಾಗಿ ನಮ್ದು ಎತ್ತಿಲೆ ಮೇಲೆ ಸಾಲ ಹೊಡೆದು ಊರಿ ಎತ್ತಿಲ ಮಸ ಮುಸ್ಬಿಟ್ನಲ್ರಿ ಸಾಲ, ಒಂದು ಬೀಜ ಹೋಗ್ಲಾರ ನಾಡ್ಕೆಂತ್ರಿ. ನೋಡ್ರಿ ಮತ್ತೆ ಎತ್ತಿಂದ ಸಾಲ ಬಿಟ್ಟಿದ್ದ ಬೇರೆ, ಅದು ಟ್ರಾಕ್ಟರ್ ಯಾಕಂದ್ರೆ ಮಿಷನ್ ಅದು ಸ್ವಲ್ಪ ಒಳಗ ಹೋತಪ್ಪ ಅಂತಂದ್ರೆ ಮತ್ತೆ ಬೀಜ ಮೇಲೆ ಬೆಳಂಗಿಲ್ಲ. ಸರ್ ಮತ್ತೆ ಮುನ್ನೂರು ವರ್ಗ ಬಿಡ್ತಾರೆ, ಹಂಗಾಗಿ ಅವ್ರು ಚಲೋ ಆಯ್ತು ನಿಮ್ಗೆ ಇವತ್ತು ನೋಡ್ರಿ. ಎರಡು ಎಕರೆ ಬರೀ ಮೂರುವರೆ ಕ್ವಿಂಟಲ್ ಆಯ್ತು, ಅದೇ ಹೊಲ ಮತ್ತೆ ಅದು ಟಮೋಟೋ ಬರೋದು ಅದು ಎಕರೆಗೆ ಏಳುವರೆ ಎಂಟು ಕ್ವಿಂಟಲ್ ಬೆಳೆ ಹೊಲ ಏನ್ರಿ? ಹೌದೌದು ನೋಡ್ರಿ ಈಗ ಒಕ್ಕಲ್ತನದ ಎತ್ತಿಂದ ಹೆಂಗಾತಿ ಇಲ್ಲಿ ಫರ್ಕ್ ಕಾಣ್ತೀವಿ ನಾವು. ನಿಮ್ ತಮ್ಮಂದು ಮೂರೇ ಕ್ವಿಂಟಲ್ ಬಂತಪ್ಪ ಅಂತಂದ್ರೆ ನಿಮ್ದು ಏಳು ಕ್ವಿಂಟಲ್ ಬಂತು ಎಕರೆ. ಏಳುವರೆ ಬಂದ್ರಿ ಏನ್ರಿ ಈಗ ಎತ್ತಿಲಿ ಮಾಡಿದ್ದು ಏಟಾಗ್ಲಿ ಇದಾಗ್ತೈತ್ರಿ ಸರ್, ಟಾಕ್ಲೆ ಎಸ್ಕೆ ಮ್ಯಾಗಿ ಹಿಂಗ ಲಕ್ಷಣ ಬಿಡ್ತೀರ ಅಂತ. ನೋಡ್ರಿ ಒಕ್ಕಲ್ತನ ಬೇಕು, ಎತ್ತುಗಳು ನಮಗೆ ಇರ್ಲಿಲ್ಲಪ್ಪ ಅಂತಂದ್ರೆ ಅದು ಎಷ್ಟು ನಾವು ಟ್ರಾಕ್ಟ್ರಿ ಮಾಡಿದ್ವಿ ಯಂತ್ರೋಪಕರಣಗಳು ಮಾಡಿದ್ವಪ್ಪ ಅಂತಂದ್ರೆ ಅದು ಎತ್ತಿದ ಒಕ್ಕಲ್ತನ ಬೇರೆ. ಒಕ್ಕಲ್ತನ ಎತ್ತಿ ಎತ್ತು ಮಾಡಿದ್ರ ಒಕ್ಕಲ್ತನ ಬೇರೆ ಸರ್, ಅದು ಏಟಾಗಲ ಹೆಚ್ಚಿನ ತಗದ ಬೇರೆ ಟ್ರಾಕ್ಟರ್ ತಗದ ಬೇರೆ ಸರ್. ಹೌದೌದು ಈಗ ಎಡೆ ಗುಂಟೆ ಹೊಡೆಯಕ ನಡ್ಬೇಕು ನಮ್ಗೆ, ಏನಾಗ್ತದ ಗೊಬ್ಬರ ಆಗ್ತದ ಮತ್ತೆ ಸಣ್ಣ ಪುಟ್ಟ ಕೆಲ್ಸಕ್ಕೆ ಆಗ್ತದ ಬಂಡಿ ಆಗ್ತದ ಎಲ್ಲದಕ್ಕೂ ನಮ್ಗೆ ಎತ್ತು ಬೇಕು. ಬೇಕು ಸರ್ ಎತ್ತಿರಲ್ಲ ಅಂತಾರ ಆದ್ರೆ ಮೇಲೆ ತಡಿ ಹೋಗಿದ್ವಲ್ಲ ಸರ್, ನಾವು ಜಿನ್ನಕ್ಕಂತ ಎತ್ತು ಬಂಡಿ ದಬ್ಬರ್ಕಂತ ಈಗ ಹೊಲ ಏರಿದಾರೆ ಸರ್, ನಮ್ಗೆ ಟ್ರಾಕ್ಟರ್ ಬರಲಿ ಏನ್ ಬರಲಿ ಇದಿಂದಾಗ. ಹೌದೌದು ಹಿಂಗ ಗಾಲಿ ಸಣ್ಣದೊಂದು ದಾರಿ ಇತ್ತಪ್ಪ ಅಂದ್ರೂ ಕೂಡ ನಮ್ಗೆ ಯಾರಾದ್ರೂ ಹೊಡ್ಕೊಂಡು ಹೋಗ್ರಪ್ಪ ಅಂತ ಹೇಳ್ತಾರ, ಟ್ರಾಕ್ಟರ್ ಇತ್ತಪ್ಪ ಅಂತಂದ್ರೆ ಹೊಲ ತುಳಿತದ್ ಬರ್ಬೇಡ್ರ ಅಂತ ಹೇಳ್ತಾರ. ಈಗ ಬಂಡಿಯಾಗ ನಾವು ಒಂದ್ ಬೇಕಾದ ನಾಲ್ಕು ಚಲ ಐದು ಚಲ ಗೊಬ್ಬರ ಕೆಮ್ಮರಕ್ಕೆ ನಡೀತಾರ, ಈಗ ಕೆಲವು ಮಂದಿ ತಲೆ ಸರ್ ಈ ಕಡೆ ನಮ್ಮ ಏರಿಯಾದಾಗ. ಹೌದೌದು ಹೌದು ನೋಡ್ರಿ ಅವ್ರು ತಲೆ ಮೇಲೆ ಹೊಡ್ಕೊಂಡು ಹೋಗ್ತಾರ ಈಗ ಗೊಬ್ಬರಗಳು ಚೀಲಗಳ ಸರ್. ಮೂರ ಹಾಳಾಗ್ಯಾವ ಹಾಳದಾಟಿ ಈಗ ಟ್ರಾಕ್ಟರ್ ಅಂತ ಬರಲ್ಲ ಸರ್, ಅವು ಈಗ ಆದ್ರೆ ಮಳೆ ಜಾಸ್ತಿ ಆಗ್ತಿತ್ತಲ್ರಿ, ಹಂಗಾಗಿ ಈಗ ಕೆಲವು ಮಂದಿ ತಲೆ ಹೊತ್ತಾಕಿ ಗೊಬ್ಬರ ಚೆಲ್ಲ ಹೋದ್ರಿ ಬಂದ ಬರೋದ. ನೋಡ್ರಿ ಎತ್ತುಗಳು ಬೇಕು ಮನುಷ್ಯಗ, ಎತ್ತು ಇದ್ವಪ್ಪ ಅಂತಾರ ಮೂರ್ ಚಲ ಹಾಕ್ಸಿಲ್ಲ ನೆಲಕ್ಕ ಹಚ್ಕೊಂಡ್ ಬಂದ ನಮ್ಮ ಹೊಲ ಪೂರ್ತಿ ನಮ್ಗೆ ಒಕ್ಕಲ್ತನ ನಡೀತೀವಿ ಸರ್. ಹೊಡ್ಕೊಂಡು ಹೋಗಾಕ ಈ ಹುಲ್ ಕೋಕೊಂಬರಕ ನಮ್ಗೆ ಗೊಬ್ಬರ ಹಾಕೊಂಡು ಹೋಗಾಕ ಲೇಬರ್ ಕರ್ಕೊಂಡು ಹೋಗಾಕ ಎಲ್ಲಾ ರೀತಿಯಿಂದ ಕೂಡ ಬಂಡಿ ಹೊಡ್ಕೊಂಡು ಹೋಗಾಕ ನಮ್ಗೆ ಎತ್ತು ಇತ್ತಪ್ಪ ಅಂತಂದ್ರೆ ಮನೆ ಮುಂದೆ ಒಂದು ಚಂದ ಒಂದು ಒಕ್ಕಲ್ತನ ಅದೊಂದು ನಮ್ಗೆ ಅದು ಗರ್ವ ಅದು. ಅದ ಸರ್ ಒಕ್ಕಲ್ತನ ಮತ್ ಒಕ್ಕಲ್ತನ ಎತ್ತಿದ್ರ ಒಕ್ಕಲ್ತನ ಸರ್, ಎತ್ತಿದ್ರು ಒಕ್ಕಲ್ತನ ಏನೈತ್ ಸರ್, ಅದು ಏನಿದ್ರ ಒಕ್ಕಲ್ತನ ಇದಾಗಲ್ಲ ಸರ್. ಅಂಜನರ ಮತ್ತೆ ತಾವು ಟಗರ ಸಾಕಾಣಿಕೆ ಮಾಡ್ತೀವಿ ಅಂತ ಹೇಳಿದ್ರಿ, ಮತ್ತೆ ಬ್ಯಾಸಿಗೆ ಎಷ್ಟು ವರ್ಷದಿಂದ ಮಾಡಕತ್ರಿ ಟಗರ ಸಾಕಾಣಿಕೆ? ಎಷ್ಟು ರೊಕ್ಕದಿಂದ ತರ್ತೀರಿ? ಈ ತಿಂಗಳ ಮೇಯಿಸ್ತಿರೋದನ್ನ ಯಾವಾಗ ಮಾರ್ತಿರೋದನ್ನ ಸರ್? ಈಗ ನಾವು ಜ್ವಾಳ ಈಗ ಏನ್ ಬಿತ್ತು ಸರ್, ಬಿತ್ತಿ ನಿಲ್ವೊಂದ ಐದು ತಿಂಗಳು ಬಿಟ್ಟು ಸರ್ ಮಳೆಗಾಲ ತಾಮಲ್ರ ಮರಿನ ಎಲ್ಲ ಮಳೆಗಾಲ ಹೋದ ತಕ್ಷಣ ತಾಂತೂರಿ ನಮ್ಗೆ ಕೈಲಿ ಆದಷ್ಟು ನಮ್ ತಗ್ಗ ಎಷ್ಟು ರೊಕ್ಕ ಇರ್ತಾವ, ಹತ್ತು ಮರಿದಾಗ್ಲಿ ಐದು ಮರಿದಾಗ್ಲಿ ಹದಿನೈದು ಮರಿದಾಗ್ಲಿ ಅದಂದ್ರೆ ಒಂದು ನಾಲ್ಕು ತಿಂಗಳಿಂದ ಸುಡು ಸರ್. ಈಗ ಅವು ನಮ್ಗ ಮರಿ ಮೇಲೆ ನಾವು ರೊಕ್ಕ ಮರಿ ಲಾಸ್ಟ್ ಏನಪ್ಪ ಅಭಾವ ಅಂತಾರ ಏಳು ಏಳು ವರ್ಷ ಕೊಡ್ತಾರ ತೂರು ಒಂದೊಂದ್ ಮರಿ. ಈಗ ನಾಲ್ಕು ತಿಂಗಳ ನಾಲ್ಕೂವರೆ ಐದು ತಿಂಗಳು ನೆನೆಸಿ ಬಿಟ್ಟಪ್ಪ ಅಂತಾರ ಹನ್ನೆರಡುವರೆ ಸಾವಿರ ಐದೂವರೆ ಸಾವಿರ ಒಂದ್ ಮರಿ ಮಾಡ್ತಾವ್ರಿ ಸ್ವಲ್ಪ ಊಟ ಆಗುತ್ತೆ. ಹೌದು ದೇಕರ್ಗೆ ಮಾಡ್ತಪ್ಪ ಅಂದ್ರೆ ಡಬಲ್ ಆತದ ದೇಕರ್ಗೆ ಮಾಡ್ಬೇಕು ಸರ್. ಈಗ ಅಡಿಗೆ ಮೇಯ್ದಲ್ದ ಮತ್ತ ರಾತ್ರಿ ಟೈಮ್ನಾಗ ನಾವು ಒಂದು ಡೋಣಿ ಅಂತೇಳಿ ಮಾಡ್ತೀವಿ ಅಂತ ಡೋಣಿಯಾಗ ನಾವು ಅವ್ಕ ಒಂದಿಟ್ಟು ಅದ ನಿಮ್ಗೆ ಈಗ ಸೇಂಗ ದೊಟ್ಟು ಈಗ ತೊಗರಿ ಹೊಟ್ಟು ತಿನ್ನದ್ರ ಒಂದು ಕಾಳು ಕಡಿ ಇಟ್ಟಪ್ಪ ಅಂತಂದ್ರ ಚಲೋ ಬೆಳಿತಾವ. ಮೇಸಕ್ ಹೋಗಿಲ್ಲ ನೀವು ದೊಡ್ಡ ಹಾಕಿ ಮೇಯಿಸ್ಬಿಡ್ತೀರ ನಾವು ಮರಿಗಳನ್ನ ಹೊರಗ ಮೇಯಿಸ್ತೀರಿ? ಇಲ್ಲ ಸರ್, ನಾವೀಗ ಬ್ಯಾಸಿಗೆ ನೀರ್ ಕೊಡೋದಲ್ಲ ಸರ್, ಎಲ್ಲ ಹಿಡಿದೆಲ್ಲ ಬೈಲಿರ್ ಸರ್. ನಾವು ಹೊಲ್ದಾಗ ನಾಯ್ದಿವಲ್ಲ ಸರ್, ಹೊಲ್ದಾಗ ಅಳ್ಳ ಐತಿ ಕಡೆ ಕಾಲದಾಸಿಗೆ. ನಾವು ಮುಂಜಾನೆ 10 ಗಂಟೆಗೆ ಬಿಟ್ಟು ಒಮ್ಮೆ 5 ಗಂಟೆ ತನಕ ಅಡ್ಡ ಬಿಡ್ತಾವ್ ಸರ್ ಇಲ್ಲ ಹೊಲ್ದಾಗ. ಹೌದೌದೌದು, ನೀರ್ ಕುಡಿತಾವ್ರಿ ಸರ್. ಅಳ್ಕ ಹೋಗಿ ನಾವು ಮತ್ತೆ ಹಿಂದೆ ಇರ್ತೀವಿ ನೀರ್ ಕುಡಿಸಿ. ರಾತ್ರಿ ಟೈಮ್ ಮೇಲೆ ಒಂದಿಷ್ಟು 10 ಮಂದಿದ್ದಪ್ಪ ಅಂತ ಒಂದ್ 3 ವರ್ಷ ಕಾಳು ಹಾಕಿ ಬಿಡ್ತಾರ, ಹರಿ ಬಿಡ್ತೀವಿ. ಅದನ್ನ ನೀರ್ ಹಾಕಿ ನನಗ ನೆನಸ್ಬಿಡ್ತೀರಿ? ಹ್ಮ್ ಸರ್, ನಾ ಸ್ವಲ್ಪ ಇದು ನೆನೆ ಕೇಸು ಇಟ್ಬಿಟ್ಕೊಂಡ್ರೆ ರಾತ್ರಿ ಟೈಮ್ ತಿನ್ಬಿಡ್ತಾರ ಸರ್. ಮತ್ತೆ ಮುಂಜಾನೆ ಈ ಮೆಸಕ್ ಬಿಡ್ತು ಸರ್ ನಾವು ಇದ್ರ ತಪ್ಪಂಗ. ಅಂದ್ರೆ ಇದು ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದ್ರಿ ಈಗ? ಒಂದ್ 5-6 ವರ್ಷ ನೀವು ಈ ಟಗರ್ ಸಾಕಾಣಿಕೆ ಮಾಡೋದು? ಸರ್ ಮೊದಲು ಅಪ್ಪ ನಾವು ಕಲ್ತಿರ್ಲಕ್ಕ 1-2 ಸಾಕ್ತಿದ್ರಿ. ಮತ್ತೆ ನಾ ಈಗ ನಮ್ ಕೈ ಮೇಲೆ ತಗೋರ ನಾನು ಈಗ ಇಲ್ಲಿಗೆ 12 ವರ್ಷ ಆಯ್ತ್ರಿ. ಬೇರೆ ಅಂದ್ರೆ ನಾವು ಅದ ಹಸ್ರಿ ಮರಿಂದ ಹಸ್ರ ನೋಡ್ರಿ. ಮತ್ತೆ ಈಗ ನಮ್ದು ಒಕ್ಕಲ್ತನ ನಡೀತದ, ಈಗ ನಮಗ ಖರ್ಚಿಗೂ ಆಗ್ತದ. ಈಗ ಕೂಲಿದು ಆಳಿದ್ದು ಮತ್ತೆ ಸಣ್ಣ ಪುಟ್ಟ ಗೊಬ್ಬರ ಬೀಜ ಖರ್ಚು ಇದ್ರ ಮೇಲೆ ಹೊರಟೋತದ. ಹೊರಟೋತ್ ಸರ್, ಅದು ಬಹಳ ಅನುಕೂಲ ಆಗುತ್ತೆ ಸರ್. ಅದು ನಮ್ಗ ಮನೆಗ ಬಂಗಾರ ಇದ್ದಂಗ ಇಲ್ರಿ. ಮರಿ ಮಟ್ಟಿದ್ದು ಅಂತ ಏನು ತಿಪ್ಪಳ ಇವತ್ತು 1,000 ರೂಪಾಯಿ ತಿಪ್ಪಳ ಇಟ್ಟಪ್ಪ ಒಂದ್ ಮರಿ ಬಿಟ್ಟಪ್ಪ ಅಂತಾರ ಬಾಜಾರ್ಕ ಒಂದು 15,000 ರೂಪಾಯಿ ಉಂಟ್ರಿ ಅನ್ರಿ. ಹೌದೌದು, ಎಲ್ಲಿ ತಗೊಂತೀರಿ ಮರಿ? ಮತ್ತೆ ದೊಡ್ಡ ಆದ್ಮೇಲೆ ಎಲ್ಲಿ ಮಾರ್ತೀರಿ, ಯಾವ ಸಂತಿಗೆ ಹೋಗ್ತೀರಿ? ಈಗ ನಾವು ಸಿನೂರ್ ಸಂತಿಗೆ ಹೋಗ್ತೀವಿ ಸರ್. ಸಂತಿಗೆ ಹೋಗಿ ಊರ ವ್ಯಾಪಾರದವ್ರು ಬರ್ತಾರ್ರಿ. ಮತ್ತೆ ನಾವು ತರಬ ಕಾಯ್ತಾರ ಇಲ್ಲ ನಾವು ಸಂತೆ ತರಲ್ಲ ಸರ್. ಅಲ್ಲಿ ಸಂತೆ ಅಂದ್ರೆ ಎಂತ ವಿಷಯ ಅಂತವಿಲ್ಲ, ನಾವು ಊರ್ ಮನೆಗಾನ ತಗೊಂತ ಸರ್. ನಮ್ಮ ನೇಮಕಿದ್ದು ಕುರೆ ಹೋಗಿ ಅಲ್ಲಿ ತಗೊಂಡ್ರೆ ನಮ್ಗೆ ಸ್ವಲ್ಪ ಕೆಮ್ಮಿನ ಆಯ್ತಿ ಯಾವ್ದು ಆಯ್ತು ಸ್ವಲ್ಪ ಜಟ್ಟ ಇದು ಕೊಡಲ್ರಿ ಹಳ್ಳಿ ಮಂದಿಗೆ. ಹೌದೌದೌದೌದು, ಮತ್ತೆ ನಮಗೆ ಯಾಕಂತ ಒಂದೇನ ಲಾಸ್ ಆತಪ್ಪ ಅಂದ್ರೆ ಮತ್ತೆ ನಮಗೆ ಕೈ ಸುಟ್ಕೊಂತೀವಿ. ಶಿಕ್ಷಣ ಆಗಿಬಿಡ್ತು ಸರ್. ಮತ್ತೆ ಬೈತಾರ ರೈತರ ತಂಕಿ ಸಾವಿರ ಕೊಡಲ್ಲ ಸರ್. ಊರ ಕೊಟ್ಟಿನ ಚಲೋ ಮರ್ಯಾದ ಕೊಡ್ತಾರ ನಿನ್ನ 500 ರೂಪಾಯಿ ಚೀಟ ಅಂದ್ರ. ಹೌದು, ಹಂಗಾಗಿ ನಾವು ಇಲ್ಲಿ ಹಳ್ಳೆದನ್ನ ತಗೊಂಡ್ಬಿಡ್ತೀವಿ ಸರ್. ನಮ್ಗೆ ಪರಿಸ್ಥಿತಿಯಲ್ಲೇ ನೆನೋ 500 ರೂಪಾಯಿ ಹೆಚ್ಚುಗಳು ಸಿಂತಿಲ್ಲ, ಹಂಗಾಗಿ ಒಳ್ಳೆ ಮಾಡಿ ಕೊಡ್ತಾರೆ ಸರ್ ಅವರು. ಹೌದೌದೌದು, ಮತ್ತೆ ಆಂಜನೇಯ ಅವ್ರೆ ನೋಡ್ರಿ, ಈಗ ನಿಮ್ದು ಈಗ ಹೈನು ಐತೆ ಅಂತ ಹೇಳಿದ್ರಿ, ಏನು ಆಕಳ ಅದಾವ ಎಮ್ಮೆ ಅದಾವ ಏನ್ ಅದಾವ ನಿಮ್ ಎಷ್ಟು ಅದಾವ? ಎಮ್ಮೆ ಒಂದ್ ಐತಿ ಸರ್. ಮೊನ್ನೆ ಈಗ ಒಂದು ವಾರ ಆಯ್ತು ಸರ್ ತಗೊಂಡಿನಿ. ಈಗ 15 ದಿವಸದಿಂದ ಒಂದು ಬಾಳ ಹತ್ತಿರ ಸರಿಗಿದ್ದಿಲ್ಲ, ಎಮ್ಮೆ ಕೊಟ್ಟೆ ನಾನು ಅದನ್ನ. ಹಾ, ಬೇರೆ ತಗೊಂಡ್ರಿ? ಮೊನ್ನೆ ತಗೊಂಡಿನ್ರಿ, 45,000 ರೂಪಾಯಿ ಬಿದ್ದೈತಿ ಸರ್. ಈಗ ಒಂದು 10 ದಿವಸ ಆಗೈತ್ರಿ ಇದು. ಚಲೋ ಆತು. ನಮ್ಗ ಮತ್ತೆ ನಾವು ಮಾರೋದೇನಿಲ್ಲ ಸರ್. ಇಲ್ಲಿ ಹಡಿಯೋಗ ಇರ್ತವ, ನಮ್ಗೆ ಹೋಗೋರು ಬರೋರು ಇರ್ತಾರ್ರಿ. ಮತ್ತೆ ಅವ್ರಿಗೆ ಕರೆಯೋ ನಮ್ಗೆ ಕರೆಯೋ, ಬಂದ್ರೆ ಊಟ ಮಾಡ್ತಾರ ಇಲ್ಲ ಅಂತ. ಮತ್ತೆ ಇದು ಇರ್ತಾರೆ, ನಾವು ಹೆಣ್ಣು ಯಾವ ಕಾಲಕ್ಕೆ ಮಾರಿಲ್ರಿ ಸರ್ ನಾವು. ಹೌದೌದು ನೋಡ್ರಿ, 2 ಎತ್ತು 1 ಎಮ್ಮೆ ಇದ್ದಾಗ ನಿಮಗೊಂದು 2-3 ಟ್ರ್ಯಾಕ್ಟ್ರಿ ನಿಮ್ಗೆ ತಿಪ್ಪೆ ಗೊಬ್ಬರ ಸಿಗ್ತದ? ಆರಾಮಾಗುತ್ತೆ ಸರ್. ನಾವು ಮತ್ತೆ ತಿಪ್ಪೆ ಗೊಬ್ಬರ ಹಿಡಿಯೋಗ ಇದೀವಿ ಅಂದ್ರೆ ನಾವು ತಿಪ್ಪೆ ಗೊಬ್ಬರ ತಿಂತೀನಿ ಹಾಕಲ್ ಸರ್. ದಿವಸ ದಿವಸ ನಮ್ಮ ಮಾಮಕ್ಕೆ ಹೊಲ್ದಕ್ಕೆ ಬತ್ ಬಿಡ್ತಾರ ಅದನ್ನ ಗೊಬ್ಬರ. ಹೌದೌದು ಹೌದ, ಈಗ ಮತ್ತೀಗ 2 ಎಕರೆ ಸೂರ್ಯಪಾನ ಹಾಕಿದ್ರಿ, ಮತ್ತೆ ಈಗ ಅದ್ರ ಸೂರ್ಯಪಾನ ಕಟ್ಟಿಗೆ ಏನ್ ಮಾಡಿದ್ರಿ ಅಂಜನವ್ರೆ? ಸೂರ್ಯಪಾನ ಕಟ್ಟಿಗೆ ಏನಿಲ್ಲ ಸರ್. ಈಗ ಅವನ ರೂಟ್ ಓಡಿಸ್ಬೇಕಂತೀವ್ರಿ. ರೂಟ್ ಓಡಿಸ್ ಮಳೆಗಾಲ ಜಾಸ್ತಿ ಆಗ್ಬಿಡ್ತಲ್ರಿ, ಹಂಗಾಗಿ ಅವ್ನು ರೂಟ್ ಓಡಿಸಲ್ರಿ ಅದನ್ನ. ಹ್ಮ್, ಈಗ ಅವನ್ನೆಲ್ಲ ಕಟಾವ್ ಮಾಡಿವ್ರಿ, ಕೊಂಜ ಹಾಕಿ ಕುಂಪಿಟ್ಟಿವಿ ಅಂತ ಮೂಲೆ. ಹ್ಮ್, ಮತ್ತೆ ಮುಂದ್ ಕಂಬದ್ರಾಗ ಒಂದಿಟ್ಟು ಮತ್ ಕಸ ಕಡ್ಡಿ ಇದ್ದೆಲ್ಲ ಅದು ಜ್ವಾಳ ಪಿಕ್ ಮೇಲೆ ಒಲೆ ಎಲ್ಲ ಅದ್ರ ಮೇಲೆ ಹಾಕಿ ಕೊಡ್ತೀವಿ. ಮತ್ತೆ ಅದು ಗೊಬ್ಬರ ಮಾತಾಡ್ ಸರ್. ಅದ್ ಆಗ್ಬೇಕು ನೋಡ್ರಿ, ಯಾಕಂತ ಸುಡಬೇಡ್ರಿ ನೀವು. ಇಲ್ಲ ಸರ್, ಸುಡಲ್ರಿ. ಒಂದ್ ಮೂಲೆಗಾದ ಸ್ವಲ್ಪ ಭೂಮಿನ ಸುಮ್ಮನೆ ಇದ್ರೆ ಆ ಭೂಮಿಯಾಗ ಹಾಕಿ ಬಿಡ್ತೀವಿ ಇದು. ಹ್ಮ್, ಒಂದ್ ಮತ್ತೆ ಮುಂದ್ ಇದನ್ ಕಂಬದ್ರಾಗ ಬೆಳೆ ಮಾಡೋದ್ರಾಗ ಅದು ಎಲ್ಲ ಗೊಬ್ಬರ ಆಗ್ಬಿಡ್ತು ಸರ್ ಅದು. ಹೌದೌದು, ಹಂಗಾಗ್ಬೇಕು. ಯಾಕಂತಂದ್ರೆ ಈಗ ಅದು ಗೊಬ್ಬರ ಆಗದ್ ಬದ್ಲಿ ನಮ್ಗೆ ಇನ್ನ ಸುಟ್ಬಿಟ್ರಪ್ಪ ಅಂತಂದ್ರೆ ಅದು ವಾತಾವರಣ ಕಲುಷಿತ ಆಗ್ತದ ನಮಗ, ಮತ್ ಗೊಬ್ಬರನು ಕೂಡ ನಮಗ ಇಲ್ಲಾರ್ದಂಗ ಆಗ್ತದ. ಹಂಗಾಗುತ್ತೆ ಸರ್. ಮತ್ತೆ ಅದೊಂದು ಮೇಲತ್ತು ಜಾಸ್ತಿ ಏನು ಕಿಚ್ಚ ಭೂಮಿ ಬರೋದಿಲ್ಲ, ಅಲ್ಲಿ ಬೆಳೆ ಕೂಡ ನಾಟಕ ಸರ್. ನಾವು ಗುನಿ ಪಾನಿ ಜ್ವಾಳದ ಗುಣಿ ಅಂತ ಹೇಳಿ ಇರ್ತಲ್ಲ ಸರ್, ಅವಾಗ ಬೆಂಕಿ ಸುಡ್ತೀವಿ. ಹೌದು, ಅದು ಜಾಸ್ತಿ ಕಾಯ್ತು ಸರ್. ಅದು ಗುನಿಗೆ ಅಂತ ಹೇಳಿ ಬೆಂಕಿ ಜಾಸ್ತಿ ಆಗುತ್ತೆ. ಜಾಗ ಮುಂದ 6 ತಿಂಗಳು ಬಿಟ್ಟು ಆ ಜಾಗ ಬಿದ್ದರೆ ಬೀದ ನಾಟಲ್ಲ ಸರ್ ಅದಕ್ಕೆ. ಹೌದು, ಗುನಿ ಅದು ಸಣ್ಣಗೆ ಅಲ್ಲಿ ಹೋಗಿ ಆಗಿರ್ತದ, ಅದು ಜಾಸ್ತಿ ಹೀಟ್ ಆಗಿ ಅಲ್ಲೇ ಮಣ್ಣು ಸುಟ್ಟಿರ್ತದ. ನೋಡ್ರಿ ಮತ್ತಾಂಜನೇ ಅವ್ರ, ಈಗ ತಂದೆ ಕೈಲೆ 5 ಎಕರೆ ಮತ್ತ 3 ಎಕರೆ ಭೂಮಿ ಹೆಂಗ್ ಖರೀದಿ ಮಾಡಿದ್ರಿ, ಮತ್ತೆ ಹೆಂಗ್ ನೀವು ನಿಮ್ಗ ಆದಾಯ ಬಂತು? ಒಕ್ಕಲ್ತನದಾಗ ನಮ್ಗ ಲಾಭ ಸರ್, ನಾವು ಕೆಲಸ ಮಾಡಿದ್ರಿ ನೀವು ದೊಡ್ಡ ಕೆಲಸ ಅದ ಶಿವಂದ್ರಿ. ಅದಕ್ಕೊಂದ ಹತ್ರ ಮೋಟರ್ ಮಾಡ್ಕೊಂಡು 5 ಇಂಚಿನ ಪೈಪ್ ಹಾಕಿದ್ರಿ 3 ಎಕರೆಗೆ, ಮಂದಿ ಬೇದ್ರ ಅದ ಸ್ವಲ್ಪ ಹೊಲಕ್ಕ ಹತ್ರ ಮೋಟರ್ ಹಾಕಿಡ್ತಪ್ಪ ಅಂತ ಹೇಳಿ ಮಾಡಕ್ಕಾಗಲ್ಲ. ಒಮ್ಮೆಗೆ ಮತ್ತೆ ಇಲ್ಲಿ ಬಾಳ ಗಣ ಬದ್ಲವ್ರ ಹೊಲಕ್ಕ ನೀರ್ ಮೋಟರ್ ಇಲ್ರಿ, ಇವೆ ನಮ್ ನೀರನ್ನ ಕಟ್ಕೊಂತಾರ. ಹೌದ್ ನೋಡ್ರಿ, ಮತ್ತೆ ಅವ್ರು ನೋಡ್ರಿ ಯಾಕಂತಂದ್ರ ಈಗ ನಿಮ್ ನೀರ್ ಕೇಳ್ತಾರ ಅವ್ರಿಗೆ. ಹ್ಮ್, ನಮ್ ನೀರ್ ಈಗ ಅದ ನೀರ ಈಗ ಅವ್ರ ತಾತ್ರ ನನಗ ಕೊಟ್ಟಾರ, ಅವ್ರು ತಮ್ಮ ನೀರಿಂದ ಸ್ವಲ್ಪ ದುಡ್ಕೊಂಡ್ರಿ ನೋಡ್ರಿ ಅವ್ರು ಆಗಂಗಿಲ್ಲ, ಮತ್ತ ನೋಡಪ್ಪ ನೀರ್ ಇಲ್ಲ, ಮತ್ತ ನೀ ಎಷ್ಟನ್ನ ಕೊಡು ನೀವ್ ಮಾಡ್ಕಂತ ಹೇಳ್ತಾರ. ನೋಡ್ರಿ ಮಾಡೋರಿಗೆ ನೋಡ್ರಿ ದೇವ್ರ ಎಲ್ಲಾದ್ರೂ ಕೊಡ್ತಾನ ದಾರಿ. ನೀವ್ ಮಾಡ್ಬೇಕ್ರಿ, ದುಡಿಬೇಕು ಊರಾಗ ಏನದ ಹೇಳ್ರಿ, ನಾವ್ ಮಾತಾಡ್ತೀವಿ ಅಲ್ಲಿ ಕಟ್ಟೆ ಮೇಲೆ ಕೂಡ್ತೀವಿ, ಅವ್ರ ಅನಾಶಿಕ ರಾಜಕೀಯ ಮಾತಾಡ್ತೀವಿ, ಹೊತ್ತು ಹೋಗ್ತದ. ಟೈಮ್ ಸರಿಯಾಗಿ ನಮಗ್ ಹೊಲ್ದ ಕೆಲಸ ಆಗ್ಬೇಕಪ್ಪ ಅಂತಂದ್ರ ಮತ್ತ ಹೊಲ್ದಾಗ ಇರೋದ ಪಾಡ. ಈಗ ನಾವು 2 ಎಕರೆ ಮಾಡೋದೇನ, ಅವ್ರು 1/2 ಎಕರೆ ಮಾಡೋದೇನ, ನಮ್ಗಿಂತ ಅವ್ರು ಮುಂದ ಅವ್ರು ಹೊತ್ತಾಗಿ ಬರ್ತಾರ. ಮತ್ತ ನಾವ್ ಬೆಳೆ ಕರೆದ್ರಾಗ ನಾವ್ ಹೊಲ್ದ ಕಾಲ್ ಇಡ್ತೀವಿ, ಒಂದ್ 2 ತಾಸಿನ ಕೆಲಸ ನಾವ್ ಮುಂದಾತದ. ನಿಮ್ಮೂರಿಂದ ಈಗ ಸಿಟಿ ಹಾಕಿರ್ ಬೇಡ, ಅವ್ರಿಗೆ ಆಟೋ ಬೇಕು, ನಾಷ್ಟಾ ಬೇಕು, ಮತ್ತ ಅವ್ರೆಲ್ಲ ಗಾಡಿ ಮಾಡ್ಕೊಂಡ್ ಕರ್ಕೊಂಡು ಹೋಗ್ಬೇಕು ಅವ್ರಿಗೆ. ಹಂಗಾಗಿ ಆ ಗಾಡಿ ಚೆಲ್ಲಿನ ನಡದಿಲ್ಲಿ ಬರೋಪ್ಪ ನಿಮ್ ನಮ್ಗ ನೀರ್ ಹಂಗ ಹಿಂಗ ನಡೆದಾಗಲ್ಲ ಅಂತ ಹೇಳಿ. ಈಗ ಅಲ್ಲಿ ಆದ್ರೂ ಅದ 300 ಕೊಡ್ತಾರ, ನಾವ್ ಇಲ್ಲಿ 300 ಕೊಡ್ತಾರ, ಇಲ್ಲಿ ನಮ್ಮ ಸರ್ ಇದೆ. ಆರಾಮ್ ಬೇಕ ಅವ್ರಿಗೆ. ಈಗ ನೋಡಪ್ಪ, ಮತ್ತ ಈಗ ಅವೆಲ್ಲ ಹೊಲ್ದ ಕೈ ಕೆಸರ ಆಗ್ಬೇಕು, ನೀರ್ ಐತಿ, ಕೆಸರ ಐತಿ, ನಾವು ಗಾಡ್ಯಾಗ ಹೋಗ್ತಿವಿ ಅಂತ ಹೇಳ್ತಾರ. ಅಲ್ಲ ಸರ್, ಆತಂತ ಅವ್ರು ನಡೆದಿಲ್ಲಪ್ಪ, ಹೋಗಿ ನಾವ್ ಅಲ್ಲಿ ಹೊಲ್ದಾಗ ಇಳಿಜು ಹೊಲ ಮತ್ತೆ ಮನೆಗೆ ಬಂದು ಇಳಿಜಪ್ಪ, ನಾವೆಲ್ಲಿ ಮಲ್ಕ ಬಂದ್ ಹೇಳ್ಕೊಂಡ್ ಬರೋಮ್ ಅಂತ ಹೇಳಿ ಈಗ ಒಳ್ಳೇದು. ಅಂಜನವ್ರ ಬಾಳ ಖುಷಿ ಆಯ್ತು ನೋಡ್ರಿ, ತಂದೆಯವ್ರ ಕಾಲಕ್ಕ 5 ಎಕರೆ ಅಣ್ಣತಂಬ್ರಿ ಬೇರೆ ಆದ್ರೂ ಕೂಡ 3 ಎಕರೆ ಭೂಮಿಯನ್ನ ಖರೀದಿ ಮಾಡಿರಿ. ಈ ವರ್ಷ 2 ಎಕರೆ ಸೂರ್ಯಪಾನ ಹಾಕೊಂಡು 85,000 ರೂಪಾಯಿ ಪೆಟ್ಟಾಗೈತಿ. ಮತ್ತೆ ನೀವೀಗ ಹೈಬ್ರಿಡ್ ಜೋಳ ಅದನ್ನ ಹಾಕೊಳ್ಳಕ್ ರೆಡಿ ಆಗಿದ್ದೀರಿ. ಮನೆಯಾಗ 2 ಎತ್ತದವ, 1 ಎಮ್ಮೆ ಅದಾವ, ಗಂಡ ಹೆಂಡತಿ ಹೊಲ್ದಾಗ ಇದ್ಕೊಂಡು ಮನೆ ಮಾಡಿಕೊಂಡು ಊರು ಬಿಟ್ಟು ದುಡಿದದಕ್ಕೆ ನಿಮಗೆಲ್ಲ ಶಿವ ಆಶೀರ್ವಾದ ಮಾಡ್ಯಾನ. ಈ ರೀತಿದಂತ ಒಂದು ಮೈ ಮುರು ದುಡಿದ್ರಪ್ಪ ಅಂತಂದ್ರೆ ಖಂಡಿತ ಕೃಷಿಯಲ್ಲಿ ಲಾಭ ಆದ, ದೇವ್ರು ಖಂಡಿತ ಒಳ್ಳೇದು ಮಾಡ್ತಾನೆ ನೋಡ್ರಿ ಅಂಜನವ್ರೆ. ನಮಸ್ಕಾರ, ನಿಮ್ ಕೃಷಿ ಮತ್ತಷ್ಟು ಚಲೋ ಆಗ್ಲಿ, ಚಲೋತ್ನಾಗ ದುಡಿರಿ. ಈ ವರ್ಷ ಮತ್ತೆ ಹಿಂಗಾರಿಗೆ ಜೋಳ ಹಾಕ್ಬೇಕಂತ ಏನು ವಿಚಾರ ಮಾಡಿರಿ. ಜೋಳ ಚಲೋತ್ನಾಗಿ ಬೇಸಾಯ ಮಾಡ್ರಿ, ಚಲೋ ಬೀಜ ಹಾಕ್ರಿ, ಚಲೋ ಇಳುವರಿ ಬರ್ಲಿ. ನಿಮ್ಮ ಕೃಷಿ ಅನುಭವಗಳನ್ನ ನನ್ನೊಂದಿಗೆ ಹಂಚ್ಕೊಂಡಿದ್ದಕ್ಕೆ ಅಂಜನವ್ರೆ ನಿಮ್ಗೆ ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರು, ಇದುವರೆಗೆ ಮಾನವಿ ತಾಲೂಕಿನ ಉದುಬಾಳ್ ಗ್ರಾಮದ ಆಂಜನೇಯ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ರೈತ ಬಾಂಧವರಿಗೆ ಕೇಳೋಣ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಸಾಧಾರಣ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 26.5-30.2 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22.4-23.7 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 86-90% ಮತ್ತು ಕನಿಷ್ಠ ಆರ್ದ್ರತೆ 53-63% ಇರುವ ಸಾಧ್ಯತೆ ಇದ್ದು ಗಾಳಿಯ ವೇಗ ಸರಾಸರಿ 14-16 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯಿಂದ ನೀಡಲಾಗಿದೆ. ರೈತ ಬಾಂಧವರೇ, ಇದುವರೆಗೆ ಸಾಕಷ್ಟು ಮಾಹಿತಿಗಳನ್ನು ವಿಚಾರಗಳನ್ನು ತಿಳ್ಕೊಂಡ್ವಿ. ಸಮಯ ಆಗುತ್ತಿದೆ 7:27. ಈಗ ಕೇಳಿ ರಾಯಚೂರು ತಾಲೂಕಿನ ಮರ್ಚೇಡ್ ಗ್ರಾಮದ ಮುದ್ದುರಂಗ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳನ್ನು.